ಇಲ್ಲ ಭೂಮಿಯೊಳಗೆ ಏನಾಗಿದೆ ಸರ್, ನಾವು ಫರ್ಟಿಲೈಸರ್ ಹಾಕಿ ಹಾಕಿರಿ, ಭೂಮಿಯೊಳಗೆ ಇಳುವರಿ ಕಮ್ಮಿ ಆಗ್ಲಾಗತ್ತದ್ರಿ, ನಾವು ಏನಾದ್ರೂ ಭೂಮಿ ಸೌಳ ಆಗ್ಲಾಗತ್ತದ್ರಿ, ಸೌಳು ಜವಳಾಗಿ ಬೆಳವಣಿಗೆ ಕಮ್ಮಿ ಆಗ್ಲಾಗತ್ತೀರಿ. ಅದು ಬೆಳವಣಿಗೆ ಕಮ್ಮಿ ಆಗಿರದಾಗ ನಾವು ಮೊದಲು ತಿಪ್ಪಿ ಗೊಬ್ಬರ ನಮ್ಮ ಹಿರಿಯರು ಹಾಕದಂತ ತಿಪ್ಪಿ ಗೊಬ್ಬರ ಹಾಕೋದ್ ಬರ್ತಿದ್ರಿ. ತಿಪ್ಪಿ ಗೊಬ್ಬರ ಹೊಳ್ಳಿಗೆ ದನಗಳು ಈಗ ಏನಾದ್ರ ಬಹಳ ಕಡಿಮೆ ಸಿಗ್ಲಿಕತ್ತಿದ್ರು ಗೊಬ್ಬರ. ಈಗ ನಮ್ಮದೇ ಆದಂತ ಮನೆಯಾಗೆ ಒಂದು 50 ಗೋವುಗಳು ಸಾಕಾಣಿಕೆ ಮಾಡಿದವ್ರು ನಾವು, ದೇಶಿ ತಳಿಗಳನ್ನ ನಮ್ಮ ಮನೆಯೊಳಗೆ ಇದ್ದಂತವೆ ಒಂದು 50 ದನಗಳು ನಾವು ತಯಾರು ಮಾಡಿದೇವ್ರಿ. ಅವು 50 ದನಗಳು ಸಗಣಿ ಅನ್ನದ ತಿಪ್ಪಿ ಗೊಬ್ಬರ ಮಾಡಿ ನಾವು ಹೊಲ ಕೊಟ್ಟಿಗೆತ್ತೇವ್ರಿ. ಟ್ಯಾಕ್ಟರ್ ಹೊಡೆ ಅಂತಾರದ ಏನಾಗುತ್ತೆ, ಒಂದ್ ವರ್ಷಕ್ಕೆ 1 ಎಕರೆ 2 ಎಕರೆ ಮುಚ್ಚಲ್ಕಾತ್ರಿ. ಅದಕ್ಕೆ ನಾವು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳ ಸಲಹೆ ತಗೊಂಡು ಅವಾಗ ಮೊದಲು ವಿ ಐ ಬೆಣಗಿದ್ರು, ಆನಂತರ ಈಗ ಏನದ ನಮ್ಮ ರಾಜು ತೆಗ್ಗಾಡಿ ಅವ್ರು ಬಂದ್ರೆ ಬಹಳ ಆತ್ಮೀಯತೆ, ರೈತರ ಮೇಲೆ ಬಹಳ ಕಾಳಜಿ ರೀ. ಅವ್ರು ಏನಂದ್ರು ಈಗ ಏನದ ಒಂದೇ ತೌಲಿ ನೀವು ಎಷ್ಟು ಹಾಕದ ಹಂಗಲ್ಲ, ಇದು ವರ್ಮಿ ಕಾಂಪೋಸ್ಟ್ ಮಾಡ್ರಿ, ವರ್ಮಿ ಕಾಂಪೋಸ್ಟ್ ಮಾಡಿ ಗೊಬ್ಬರ ರೆಡಿ ಮಾಡಿ ಬುಕ್ಕದಲ್ಲಿ ನೀವು ಬಿತ್ತಿದ್ರೆ ನೀವು 1 ಎಕರೆಗೆ ಹಾಕವಲ್ಲ 10 ಎಕರೆಗೆ ಆಗ್ತದೆ. ನೀವು ಗೊಬ್ಬರ ರೆಡಿ ಮಾಡಿ ಬುಕ್ಕದಿಂದ ಹಾಕಿದ್ರೆ 10 ಎಕರೆ ಆಗ್ತದೆ, ನಿಮ್ಮದು ಎಲ್ಲಾ ಗೊಬ್ಬರ ನಿಮ್ಮದು 40 ಎಕರೆ ಜಮೀನು ಪೂರಾ ಆಗ್ತದ ಅಂದಾಗ ನಾವು ಅವ್ರ ಸಲಹೆ ತಗೊಂಡು 40x60 ಶೆಡ್ ಮಾಡಿದೇವ್ರಿ. ಶೆಡ್ ಮಾಡಿ ಒಂದು 20 ತೊಟ್ಟಿಗಳು ಮಾಡಿದೇವ್ರಿ. ಓಹೋ, ಎಷ್ಟು ತೊಟ್ಟಿಗಳಿವೆ? 20 ತೊಟ್ಟಿಗಳವ್ರಿ ಸರ್. 15 ಫೀಟ್ ಊಚ, 3 ಫೀಟ್ ಹತ್ರ, 3 ಫೀಟ್ ಆಗಲ್ರಿ. ಈಗ ಇದಕ್ಕೆ ಒಂದು ತರಬೇತಿ ಬೇಕಲ್ಲ, ನೀವು ತರಬೇತಿ ಎಲ್ಲಿ ಪಡೆದ್ರಿ ಇದನ್ನ, ಈ ಗೊಬ್ಬರ ತಯಾರಿಸುವುದರ ಬಗ್ಗೆ? ಇಲ್ಲ, ತರಬೇತಿ ನಾವು ಕೆವಿಗದೊಳಗೆ ತಗೊಂಡಿದ್ದೇವ್ರಿ, ಕೃಷಿ ಇಲಾಖೆದವ್ರು ಕೊಟ್ಟಾರಿ ನಮ್ಗೆ. ಈ ನಮ್ಮನ್ನ ಮಾಡಿದ್ರೆ ಹಿಂಗೆ ಏನದ ಗೊಬ್ಬರ ರೆಡಿ ಆಗ್ತದ ಅಂದಾಗ ನಮ್ಮ ಎಸ್ ಎ ಪಾಟೀಲ್ ರೀ ಅನ್ನದ ಹುಳ, ನೀವು ಗೊಬ್ಬರ ರೆಡಿ ಮಾಡ್ತೀನಿ ಅದನ್ನ ಆಫ್ರಿಕಾದಿಂದ ನಾ ಇದು ತಂದು ಕೊಡ್ತೀನಿ, ಹುಳ ತಂದು ಕೊಡ್ತೀನಿ, ನೀವು ಗೊಬ್ಬರ ರೆಡಿ ಮಾಡಿದ್ರೆ ಅವ್ರು ಹುಳ ತಂದು ಕೊಟ್ಟಾರೆ ಸರ್. ಏನು ವಿಶೇಷ ತಳಿದ ತಳಿ? ವಿಶೇಷ ತಳಿ ರೀ, ನಮ್ಮಲ್ಲಿ ಇದ್ದಂತ ನ್ಯಾಚುರಲಿ ತಳಿ ರೀ. ನಮ್ಮಲ್ಲಿ ಎರೆಹುಳ ಅಂದ್ರೆ ಭೂಮಿ ಒಳಗೆ 8 ಪಿಡಿತನ ಹೋಗ್ತದ್ರಿ, 8 ಪಿಡಿತನ ಬರ್ತದ, ಅದು ಅಂದ್ರೆ ಬಹಳ ಫಾಸ್ಟ್ ಆಗಿ ಮಾಡಲ್ರಿ. ಇದು ಅನ್ಕೊಂಡು ಒಂದು ಹೈಬ್ರಿಡ್ ತಳಿ ರೀ, ಇದು ದಿನಾನೇ ಮ್ಯಾಲ ಬರ್ತದ, ದಿನಾನೇ ಒಳಗೆ ಹೋಗ್ತದ್ರಿ. ಭೂಮಿ ಒಳಗೆ ದಿನಾನೇ ಮ್ಯಾಲ ಹೋಗೋದು, ದಿನ ರಾತ್ರಿ ಒಳಗೆ ಮ್ಯಾಲ ಬರ್ತದ್ರಿ, ಹಗಲತ್ನೊಳಗೆ ನೆಲದಾಗ ಹೋಗ್ತದ್ರಿ, ಭೂಮಿ ಒಳಗೆ ಬಿಟ್ರಿ. ಆದ್ರೂ ಭೂಮಿ ಕೆಳಗ ಮ್ಯಾಲ ತೆಳಗ ಮ್ಯಾಲ ಜಲ್ಲಿ ನಮ್ಮನಾಗಿ ಭೂಮಿ ಬಹಳ ಮೃದು ಮಾಡ್ತದ್ರಿ. ಈಗ ಮಲ್ಲಿನಾಥವ್ರೆ, ಈಗ ನಮ್ಮದು ಇಲ್ಲಿ ಲೋಕಲ್ ತಳಿನೂ ಇರ್ತದೆ, ಅಮೆರಿಕದ್ದು ಇರ್ತದೆ ಅಂತಂದ್ರೆ ಗಾತ್ರದಲ್ಲಿ ಏನಾದ್ರೂ ವ್ಯತ್ಯಾಸ ಅದ? ಗಾತ್ರದಲ್ಲಿ ವ್ಯತ್ಯಾಸ ಅದ ಸರ್. ಇದು ದಪ್ಪ ಸೈಜ್ ಅದ್ರಿ, ಊಚ ಒಂದು 16-18 ಇಂಚ್ ತನ ಊಚ ಅದ ರೀ ಇದು. ಅದು ನಮ್ದು ಅಷ್ಟು ಊಚ ಇರಲ್ರಿ, ನಮ್ದು ಒಂದು 8-6 ಇಂಚ್ ಇರ್ತದ್ರಿ. ಅದು ಗಾತ್ರದಲ್ಲಿ ಸಣ್ಣ ಇರ್ತದ್ರಿ, ಇದು ಗಾತ್ರದಲ್ಲಿ ದಪ್ಪ ಇರ್ತದ್ರಿ. ಅದ್ರ ದಪ್ಪದಲ್ಲಿ ಬಹಳಷ್ಟು ಫಾಸ್ಟ್ ಮೈತದ್ರಿ. ಈಗ ಈ ಒಂದು ಎರೆಹುಳು ಗೊಬ್ಬರವನ್ನ ಮಾಡ್ತೇನೆ ಅಂತಂದ್ರಲ್ಲ, ಅದಕ್ಕೆ ವಿಧಾನ ಹೇಗೆ ಮಾಡುದು? ಎಷ್ಟು ಉದ್ದ ಇರಬೇಕು, ಎಷ್ಟು ಅಗಲ ಇರಬೇಕು, ಎಷ್ಟು ಆಳ ಇರಬೇಕು, ಎಷ್ಟು ಹುಳವನ್ನ ಆ ತೊಟ್ಟಿಗೆ ಹಾಕಬೇಕು, ಎಲ್ಲ ಸ್ವಲ್ಪ ಮಾಹಿತಿ ಕೊಡಿ. ಈಗ ನಾವು ಎರೆಹುಳ ತೊಟ್ಟಿಗಳು ನೋಡಿ ಸರ್, 15 ಫೀಟ್ ಊಚ ಮಾಡಿದ, ಅಗಲಿಗೆ 3 ಫೀಟ್ ರೀ, ಎತ್ತರಿಗೆ 2.5 ಫೀಟ್ ಇರ್ಬೇಕು. ನಾವು 3 ಫೀಟ್ ಮಾಡಿದವ್ರಿ ಅಂದ್ರೆ 2.5 ಫೀಟ್ ಇದ್ರೆ ನಡೀತದ್ರಿ. ಅದಕ್ಕೆ ಜೋಡಿ ತೊಟ್ಟಿ ಮಾಡಿದವ್ರಿ ಅಂದ್ರೆ ನಡಬರ್ಕ 6 ಫೀಟ್ ಮಾಡಿ ನಡಬರ್ಕ ಒಂದು ಇಟ್ಟಂಗಿಲೆ ಕಟ್ಕೊಂಡು ಅದ್ರ ಮೇಲೆ ಮೈಕ್ರೋ ಸ್ಪ್ರಿಂಕ್ಲರ್ ಕುಡ್ಸಿನ್ರಿ. ಅಂದ್ರೆ ನೀರು ಹೊಡೆಯೋದ್ ಕೈಲಿ ಹೊಡೆಯೋದಕ್ಕೆ ಲೇಬರ್ ತಿತ್ತದ ಹೇಳ್ರಿ. ಒಷ್ಟುಕ ಮೈಕ್ರೋ ಸ್ಪ್ರಿಂಕ್ಲರ್ ಕುಡಿಸಿ ಒಂದು ಸಬ್ ಲೈನ್ ಗೆ ಒಂದು ವಾಲ್ ಕುಡಿಸಿನ್ರಿ, ವಾಲ್ ತಿರುಗಿಬಿಟ್ಟು ಅಂದ್ರೆ ಆಟೋಮೆಟಿಕ್ ತಾನೇ ಈಗ 20 ತೊಟ್ಟಿ ಒಮ್ಮೆ ನೀರು ಹೊಳಿತದ್ರಿ. ಓಹೋ, ಹಿಂಗ್ ಮೈಕ್ರೋ ಸ್ಪ್ರಿಂಕ್ಲರ್ ಎಷ್ಟು ಬೇಕೋ ಅಷ್ಟೇ ಬಿಡ್ಲಿಕ್ಕೆ ಅಟ್ಟೆ ಬಿಡ್ಲಿಕ್ಕಾಗ್ತದೆ. ಅದು ಎಷ್ಟು ಬೇಕು ನಮಗೆ ನೀರ್ ಏಟ್ ಹೊಡಿಬೇಕು ಅಟ್ಟೆ ನೀರ್ ಬಿಡ್ಲಿಕ್ಕಾಗ್ತದ್ರಿ. ಗೊಬ್ಬರನು ಅದು ನಾವು ಮೈಕ್ರೋ ಸ್ಪ್ರಿಂಕ್ಲರ್ ಕುಡಿಸ್ಮೊಳಕ್ ಬಹಳ ಬಹಳ ಚೆನ್ನಾಗಿ ಆಗಲ್ಕತ್ತದ್ರಿ. ಅದ್ರಾಗ 3 ತಿಂಗಳ ಗೊಬ್ಬರ ಮೊದಲು ನಾವು ಕೈಲಿ ನೀರು ಹುಡುಕಿದ್ರೆ 3-4 ತಿಂಗಳು ಹೋಗ್ತಿತ್ತು. ಈಗ 2 ತಿಂಗಳದೊಳಗೆ ಗೊಬ್ಬರ ರೆಡಿ ಆಗ್ತದೆ. ನಾವು ಈಗ 2009 ನಾವು ಮೊದಲು 4 ವರ್ಷದಿಂದ ಗೊಬ್ಬರನು ಮಾರಿನ್ರಿ. ಗೊಬ್ಬರ ಮಾಡಿ ನಾವು ಗೊಬ್ಬರ ಮಾಡಿ ನಮ್ಮ ಹೊಲಕ್ಕೆ ಏನ್ ಹಾಕಾಟ ಹಾಕಿ ಉಳಿದಿ ಗೊಬ್ಬರ ಬೇಕಾದ್ರೂ ಮಾರಿ. ಈಗ ಹುಳು ಬಿಡಬೇಕಾದ್ರೆ ಏನ್ ಅದಕ್ಕೆ ಬೇರೆ ಏನು ಅದಕ್ಕೆ ಸೇರಿಸಬೇಕು, ಮಿಶ್ರಣ ಏನಿರ್ಬೇಕು? ಮಿಶ್ರಣ ಏನಿಲ್ಲ ಸರ್, ನಾವು ಗೊಬ್ಬರ ಮಾಡೋ ಹೊತ್ನಾಗ ಒಂದು ತೊಟ್ಟಿ ಒಳಗ ನಾವು ಮೊದಲು 1 ಫೀಟ್ ನಾವು ಏನದ ತೊಗರಿ ಕಟ್ಟಿಗೆಗಳು ನುಗ್ಗಾಗಿ ಕೊಳತಿವು. 1 ವರ್ಷ ಬೋಧನೆಗೆ ಹಾಕಿ ಅವ್ನು ನೀರ್ ಹತ್ತಿ ಕೊಳತು ಅಂದ್ರೆ ಅವು 1 ಫೀಟ್ ತೊಗರಿ ಗಡಿಗೆ ಹಾಕದ್ರಿ. ಆಮೇಲೆ 2 ಇಂಚ್ ಹೆಂಡಿ ರಾಡಿ ಹಾಕದ್ರಿ. ಅದ್ರ ಮೇಲೆ ಮತ್ತೆ ಹಸಿರೆಯಲ್ಲಿ ಸದಿ ತೆಗೆದಿದ್ದು ಕಸಾಯಿ ಮತ್ತೆ ಗಿಲ್ಸಿಡಿ ತಾಪಲ ಈಗ ಏನಿದ್ದು ಹಸಿರೆಯಲ್ಲಿ ಒಂದು ಫೀಡ್ ಹಾಕದ್ರಿ. ಅದ ಹಾಕಿ ಮ್ಯಾಲೆ ಮತ್ತೆ 1-2 ಇಂಚ್ ಹೆಂಡಿ ಹಾಕದ್ರಿ. ಅದು 1-8 ದಿನ ಸಂಪೂರ್ಣವಾಗಿ ನೀರ್ ಹುಡಿಬೇಕ್ರಿ. ನೀರ್ ಹುಡ್ದ ಅದು ತೆಳಗಿಂದ ಮ್ಯಾಲ ಒಳಗೆ ಹೀಟ್ ಹತ್ತದ್ರಿ. ಅದು ತೆಳಗ ಮ್ಯಾಲ ಹಿಂಗ್ ಗುದಲಿದಿ ಅಂತ ಎತ್ತಿ ಹಾಕಿ ಅದ ಮತ್ತೆ ಏನದ ಮತ್ತೆ ನೀರ್ ಹೊಡೆದು ಆಮೇಲೆ ಹೆಂಡಿ ಹಾಕಿ ರಾಡಿ ಮಾಡಿ ಆ ರಾಡಿ ಒಳಗೆ 1 ಸ್ಕ್ವೇರ್ ಮೀಟರ್ 1 ಕಿಲೋ ಹುಳ ಬಿಡಬೇಕು ಸರ್. 1 ಸ್ಕ್ವೇರ್ ಮೀಟರ್ 1 ಸ್ಕ್ವೇರ್ ಮೀಟರ್ ಒಂದು ತೊಟ್ಟಿಯಲ್ಲಿ ಎಷ್ಟು ಬಿಡಬೇಕಾಗ್ತದೆ? ಅದು 15 ಫೀಟ್ ಊಚಿದ್ರೆ 5 ಕಿಲೋ ಬಿಡಬೇಕ್ರಿ, 10 ಫೀಟ್ ಇತ್ತಂದ್ರೆ 3 ಕಿಲೋ ಬಿಡಬೇಕ್ರಿ, 20 ಫೀಟ್ ಇತ್ತಂದ್ರೆ ಈಗ ಏನದ ಹೆಚ್ಚಿಗೆ ಬಿಡಬೇಕ್ರಿ ಸರ್. ಈಗ ನಿಮ್ಗೆ ಇಷ್ಟು ಹುಳ ಎಲ್ಲಿಂದ ಸಿಗ್ತದೆ? ಹುಳ ನಾವು ಮೊದಲು ಬಿಡೋತ್ತಿನಾಗ ನಾವು ತಂದಿದ್ರು ಇಲ್ಲಿ ಬ್ಯಾರೆದವ್ರು ಮಾಡಿರ ನಮ್ಮಲ್ಲಿ ಶ್ಯಾಮರಾವ್ ಪಾಟೀಲ್ ಅಂತ ಮಾಡಿರೋ ಅವ್ರ ಬಲ್ಲಿದೆ ನಾವು 1 ಕ್ವಿಂಟಲ್ ಹುಳ ತಂದಿದ್ವಿ. ತಂದು ಈಗ ಮಾಡಿನ್ರಿ ನಾವು 1 ಕ್ವಿಂಟಲ್ ಹುಳ ನಾ ಈಗ 2009 ಸರಾಸರಿ ಈಗ ಏನಾರ ನಾವು 20-30 ಕ್ವಿಂಟಲ್ ಹುಳ ಬ್ಯಾರೆದವ್ರು ಮಾರಿನ್ರಿ, 10 ಕ್ವಿಂಟಲ್ ಈಗ ನಾವು ಹುಳ ಕೊಡ್ತೀನಿ ಸರ್. ಈಗ ಮಾರಾಟ ಮಾಡ್ತೀರಿ ಅಂತ ಹೇಳಿದ್ರೆ ಹೇಗಿರ್ತದೆ? ಈಗ ಹುಳಕ್ಕೆ ಎಷ್ಟು ರೇಟ್ ಕೊಟ್ಟು ಖರೀದಿ ಮಾಡಿದ್ದೀರಿ ಮತ್ತೆ ಈಗ ಮಾರಾಟ ಮಾಡುದು ಎಷ್ಟಕ್ಕೆ? ನಮ್ಮದ್ರ 300 ರೂಪಾಯಿ ಕೆಜಿ ಕೊಟ್ಟಾರಿ ಸರ್ ನನಗ. ಈಗ 500 ರೂಪಾಯಿ ಕೆಜಿ ಆಗ್ಯದ್ರಿ, ಯೂನಿವರ್ಸಿಟಿದವ್ರು ಒಂದ್ ರೇಟೇ ಮಾಡ್ಯಾರ್ರಿ, 500 ರೂಪಾಯಿ ಕೆಜಿ ಹುಳ. ಈಗ ನಾವು 20 ತೊಟ್ಟಿ ಒಳಗೆ ನನಗೆ ಆರ್ಡರ್ ಹ್ಯಾಂಗ್ ಬರ್ತಾವ ಹಂಗ ಹುಳ ರೆಡಿ ಮಾಡ್ತೀನಿ ಸರ್. ಈಗ ನನಗೊಂದು 10 ಕ್ವಿಂಟಲ್ ಹುಳ ಬೇಕಾಪತ್ತಿ ಯಾರೇ ಒಬ್ಬರು ಆರ್ಡರ್ ಕೊಟ್ಟಿರ್ತೇಳಿ. ಈಗ ಎರೆಸೊಲ್ಲ ತೆಗಲಿಕ್ನು ಯೂನಿವರ್ಸಿಟಿದವ್ರು ಕೇಳ್ತಾರ್ರಿ, 2 ಕ್ವಿಂಟಲ್ 3 ಕ್ವಿಂಟಲ್ ಆಯ್ತು ಯಾರು. ಈಗ ಎರೆ ಒಳಗೆ ಬಹಳ ಮಂದಿ ಹೋಗ್ಯಾರಿ ಸಾವಯವ ಗೊಬ್ಬರಕ್ರಿ, ಬಹಳಷ್ಟು ಮಂದಿ ಇಲ್ಲಿ ಸೇಡಾಮದೊಳಗೆ ಒಬ್ಬರಿಗೂ ನಾ ಕೊಟ್ಟೇನ್ರಿ. ಮನ್ನ ನಮ್ಮ ಬಸವರಾಜ ಪಾಟೀಲ್ ಸೇಡಾಮರ್ಗ ಅವರು ಆಶ್ರಮದೊಳಗೆ ಅಲ್ಲಿ ಸೇಡಾಮದಾಗೂ ಬಿಡಗದಾಗ ಅವ್ರಿಗೆ ಒಂದು 50 ಕೆಜಿ ಕೊಟ್ಟೇನ್ರಿ. ಮತ್ತೆ ನಮ್ಮದು ಭೀಮಶಂಕರ್ ತೆಗ್ಗಿಯಳಿ ಅವ್ರ ಗುಳಸಾರ್ಕ ಅವ್ರಿಗೂ ಒಂದು 3 ಕ್ವಿಂಟಲ್ ಕೊಟ್ಟೇನ್ರಿ. ಈಗ ಮತ್ತೆ ಇಲ್ಲಿ ಕೆವಿಕ್ ಇಂಡಿ ಕೆವಿಕಿಗೆ ಒಂದು 6 ಕ್ವಿಂಟಲ್ ಕೊಟ್ಟೇನ್ರಿ. ಇಲ್ಲಿ ರೈತರು 5 ಕಿಲೋ ದೊಡ್ಡ ಪ್ರಮಾಣದಲ್ಲಿ ನೀವು ಮಾರಾಟ ಮಾಡ್ತೀವಿ ದೊಡ್ಡ ಪ್ರಮಾಣದಾಗ್ರಿ. ಈಗ ನಾವು ಗೊಬ್ಬರ ಮಾರೋದು ಬಿಟ್ಟೇನ್ರಿ, ಈಗ ಹುಳಾನೇ ಬಹಳಷ್ಟು ರೆಡಿ ಮಾಡಕತ್ತೀನಿ. ಈ ಗೊಬ್ಬರ ಮಾರುವುದನ್ನು ಬಿಟ್ಟದ್ದು ಯಾಕೆ, ಅದ್ರ ಲಾಭ ಕಡಿಮೆ? ಲಾಭ ಕಡಿಮೆ ಸರ್. ನಾವು ಒಂದು ತೊಟ್ಟಿ ಒಳಗೆ 15 ಫೀಟ್ ಊಚ 3 ಫೀಟ್ ಆಗಲ್ಲ, 3 ಫೀಟ್ ಎತ್ತರ ತೊಟ್ಟಿ ಒಳಗ್ರಿ 2 ಟನ್ ಗೊಬ್ಬರ ಬರ್ತದ್ರಿ. 40 ಬ್ಯಾಗ್ 40 ಬ್ಯಾಗ್ ನಾ 400 ರೂಪಾಯಿಗೆ ಮಾರ್ದಂದ್ರಿ ನನಗೆ ಬರೋದು 16,000. ಈಗ ನಾವು ಒಂದು ತೊಟ್ಟಿ ಒಳಗೆ 1 ಕ್ವಿಂಟಲ್ ಹುಳ ತೆಗೆದ್ರೆ ನನಗೆ ಬರೋದು 50,000 ರೂಪಾಯಿ. ಒಂದು ಕ್ವಿಂಟಲ್ ಹುಳ ತೆಗೆದ್ರೆ 50,000 ರೂಪಾಯಿ. ಆ ಹುಳ ಹ್ಯಾಂಗ ಇಟ್ಟು ನನಗೆ ಬಹಳ ಮಂದಿ ಕೇಳಿದ್ರಿ, ಹುಳ ಹ್ಯಾಂಗ ಆಟ ರೆಡಿ ಆಗ್ತದ? ಮರಿ ದಿನ ಅದು ಏನಾಗ್ತದ್ರಿ, ಹಗಲ ಒಳಗೆ ಹೋಗ್ತದ್ರಿ, ರಾತ್ರಿ ಮ್ಯಾಲ ಬರ್ತದ್ರಿ. ರಾತ್ರಿ ಮ್ಯಾಲ ಬಂದು ಎಲ್ಲ ಮೈದು ಅದೇನ್ ಮಾಡ್ತಾರೆ, ಹೋಗೋದ್ನ ಒಳಗೆ ಹೋಗೋವಾಗ ಅದ್ ಮ್ಯಾಲ ಇಕ್ಕಿ ಇಟ್ಟು ಹೋಗ್ತದ್ರಿ. ಆ ಇಕ್ಕಿ ಒಳಗೆ ಪ್ರತಿ ನಿತ್ಯನು ಒಂದು ಏನದ ಮಟ್ಟಿ ಇಡ್ತದ್ರಿ. ಈಗ ಅದು 90 ದಿನ ಒಂದು ಹುಳದ ಅವಶ್ಯ 90 ದಿನ ರೀ. 90 ದಿನ 90 ತತ್ತಿ ಇಡ್ತದ್ರಿ. 90 ತತ್ತಿ ನಾವು ಏನದ ಗೊಬ್ಬರ ಸೋಸಿದ್ರ ಮಟ್ಟಿಗೆಲ್ಲ ಗೊಬ್ಬರದೊಳಗೆ ಹೋಗ್ತದ್ರಿ. ಹೌದು, ಮಟ್ಟಿ ಎಲ್ಲ ಗೊಬ್ಬರದಾಗ ಹೋಯ್ತಂದ್ರೆ ಮುಂದೆ ಹುಳದು ಸಮಸ್ಯೆ ಕಮ್ಮಿ ಆಗ್ತದೆ. ಅದಕ್ಕೆ ನಾ ಹಂಗಾಗಿ ನಾ 3 ತಿಂಗಳು 6 ತಿಂಗಳು ಗಟ್ಟಲೆ ಗೊಬ್ಬರನೇ ತೆಗಿಯಲ್ರಿ. ಈಗ ಅದು ಮಟ್ಟಿದಿಂದ ಮರಿ ಆಗಲ್ತನ ಬಿಟ್ಟು ನಾ ಮರಿನ ಹೆಚ್ಚಿಗೆ ಉತ್ಪತ್ತಿ ಮಾಡಕತ್ತೇವೆ. ಈಗ ತೊಟ್ಟಿಯಿಂದ ಈ ಹುಳುಗಳನ್ನು ತೆಗೆಯುವುದು ಹೇಗೆ, ಯಾವ ರೀತಿ ವಿಧಾನ ಹೇಗೆ? ಹುಳ ನಮಗ ತೆಗಿಬೇಕಾದ್ರೆ ನೋಡ್ರಿ ಸರ್, ಹುಳುಕ ಸಾಯಂಕಾಲ ನೀರು ಹೊಡಿಯೋದ್ರಿ. ಸಾಯಂಕಾಲ 10 ಮಣಿಗೆ ಎಲ್ಲ ಸ್ಪ್ರಿಂಕ್ಲರ್ ಅಲ್ಲಿ ನೀರು ಹುಡುತ್ತೇವೆ. 10 ಮಣಿಗೆ ಅನ್ನೋದು ನೀರು ಹುಡುದಕ್ಕಾಗಿ ಪೂರಾ ಮ್ಯಾಲ ಬರ್ತದ್ರಿ. 10 ಮಣಿಗೆ ಮ್ಯಾಲ ಈಗ ಕತ್ತಿಲಾದಂಗ ಮ್ಯಾಲ ಬರ್ತದ್ರಿ. ಮ್ಯಾಲ ಬಂದಾಳಿಗೆಲ್ಲ ಹಿಂಗ ಕೈಲಿ ಏನದ ತೆಗೆದು ತೊಟ್ಟಿದ ತೆಗೆದು ನಾವೇನದ ಬೇರೆ ಒಣಗ ನೆಲದಾಗ ಅದಕ್ಕೆ ಡಿಗ್ಗಿ ಹಾಕ್ತೀನಿ. ಆ ಡಿಗ್ಗಿ ಹಾಕಿ ಅವ್ರ ಮರದಿನ ಏನದ ಹುಳ ಬೇಕಾದಾಗ ಅವ್ರಿಗೆಲ್ಲ ಎಲ್ಲ ಇದು ತೆಗೆದಕ್ಕೆ ಹುಳದಿಂದ ತೂಕ ಮಾಡಿ ಕೊಡ್ತೀನಿ ಸರ್. ಅಂದ್ರೆ ಈಗ 1 ಕಿಲೋಗೆ ಎಷ್ಟಕ್ಕೆ ಮಾರ್ತೀರಿ? 500 ರೂಪಾಯಿ ಸರ್, 1 ಕೆಜಿಗೆ 500 ರೂಪಾಯಿ ರೀ. ಈಗ ಏನದ ರೈತರು ಏನದ ಬರ ಮಾಡಕತ್ತಿರೋ ಹೊಸದಾಗಿ ಯಾರ ಅಂದ್ರ ಅವ್ರಿಗೆ ನನ್ನ ಕಡೆದಾಗೆ 1 ಕಿಲೋ ಹುಳ ಬೇಕಪ್ಪ ಅಂದ್ರೆ 1 ಕಿಲೋ ನನ್ನ ಕಡೆದ ಫ್ರೀದಾಗ ಕೊಡಕತ್ತೀನಿ ರೈತರಿಗೆ. ಈಗ ಏನ್ ನಾವು ಹೊಲದಾಗ ಆಸಕ್ತಿ ಇದ್ರ ಯಾರು ಬೇಕಾದ್ರೂ 4 ಕಿಲೋ 5 ಕಿಲೋನು ನಾ ಫ್ರೀ ಕೊಡಕತ್ತೀನಿ. ಯಾಕಂದ್ರೆ ನನ್ನ ಬಲ್ಲಿ ಮಾಡಕ್ಕೆ ಮತ್ತೊಬ್ರು ಹೆಚ್ಚಿಗೆ ಬೆಳೀಲಿ, ಆರ್ಗ್ಯಾನಿಕ್ ಬರಲಿ ತಿಳಿ. ನಾ ಹುಳುಗಳು ಸುಡಕ್ಕೆ ಯಾರನ್ನು ಇವತ್ತು ಬೇಕಾದ್ರೂ 4-5 ಕಿಲೋ ಹುಳನು ನಾ ಫ್ರೀದಾಗ ಕೊಡಕ್ಕೆ. ಸಾವಯವ ಕೃಷಿಗೆ ಉತ್ತೇಜನ ಕೊಡಬೇಕು, ಉತ್ತೇಜನ ಕೊಡಕತ್ತಿದ್ದಾರೆ ಸರ್. ಎಲ್ಲರಿಗೂ ಮಾಡಕ್ಕೂ ಹೇಳ್ಕತ್ತೀನಿ, ಎಲ್ಲರೂ ನೀವು ಸಾವಯವ ಕೋರಿ. ಈಗ ಏನದ ನಾವು ಫರ್ಟಿಲೈಸರ್ ಉಂಡು ಮನುಷ್ಯಾಗ ಆರೋಗ್ಯ ಕೆಟ್ಟು ನಾವು ದವಾಖಾನೆಗೆ ಹಾಕಿದ್ದೀವಿ, ಎಲ್ಲ ಆರ್ಗ್ಯಾನಿಕ್ ಉಂಡು ಮನುಷ್ಯಾಗ. ಈಗ ನಾವು ಅಜ್ಜ ಮುತ್ತೆ ಆದ್ರೆ ನಮ್ಮ ಮುತ್ತೆ ಇದ್ರಿ, 1 ಕ್ವಿಂಟಲ್ 25 ಕೆಜಿ ಚೀಲ ಹೊಲದೊಳಗೆ ರಾಶಿ ಮಾಡಿದ್ರೆ ತಾನೇ ಎತ್ಕೊಂಡ್ ಬರ್ತಿದ್ರಿ, ಬೇರೆದವ್ರಿಗೆ ಯಾರು ಎತ್ತಲು ಕರಿತಿದ್ರಿ. ನಮ್ಮ ಅಪ್ಪರು 1 ಕ್ವಿಂಟಲ್ ಎತ್ತಿದ್ರಿ, ನಾವು 50 ಕೆಜಿಗೆ ಬಂದಿದ್ದವ್ರಿ. ಈಗ ನಮ್ಮ ಮಕ್ಳು 25 ಕೆಜಿನೂ ಬರಲ್ರಿ. ಈಗ ಏನದ ಈಗ ಫರ್ಟಿಲೈಸರ್ ಎಲ್ಲ ಉಂಡು, ಈಗ 50 ಕೆಜಿ 25 ಕೆಜಿ ಎತ್ತವ್ರು ಇಲ್ರಿ. ಅದಕ್ಕಾಗಿ ಹಾಂಗ ಆಗ್ಬಿಡದಂತೇಳಿ ಆರ್ಗ್ಯಾನಿಕ್ ಹೋಗಿ ಮೊದಲೇನಂತೇನ ಮತ್ತೆ ನಮ್ಮ ಅಜ್ಜ ಮುತ್ತೆದ್ರ ಅಂತೇನೆ ಒಕ್ಕಲ್ತನ ಆಗಲಿ ಅಂತ ಮನುಷ್ಯಾಗ ತಾಕತ್ ಇರ್ಲಿ. ಇವತ್ತು 1 ಕ್ವಿಂಟಲ್ ಎತ್ತವ್ರು ಇರ್ಲಿ ಅಂತ ಹೇಳಿ ನಾವ್ ಏನದ ಈ ಆರ್ಗ್ಯಾನಿಕ್ ನಾವು ಈಗ ಬಂದಿದ್ದೀವಿ. ಈಗ ಸಾವಯವ ಕೃಷಿಗೆ ಹೆಚ್ಚಿನ ಒಲವು ವ್ಯಕ್ತ ಆಗ್ತಾ ಇದೆ ಆಗ್ಯಾದ್ರಿ ಸರ್ ಬಹಳಷ್ಟು. ಈಗ 2 ವರ್ಷನಾಗ್ರೆ ಬಹಳಷ್ಟು, ಈಗ ಲಾಕ್ಡೌನ್ ಆದ ಮಳಕ್ ಬಹಳಷ್ಟು ಓದ್ ಕೊಟ್ಟದ. ಈಗ ಮಲ್ಲಿನಾಥ್ ಶರಣಪ್ಪ ಕೊಳ್ಳೂರ್ ಅವರೇ, ಈಗ ಈ ಹಿಂದೆ ಏನಿತ್ತು ಅಂತ ಹೇಳಿದ್ರೆ ನಮ್ಮ ಈ ಭಾಗದಲ್ಲಿ ಈ ಎರೆಹುಳು ಗೊಬ್ಬರದ ಕೊರತೆ ಇತ್ತು ಅಥವಾ ಎರೆಹುಳುವಿನ ಕೊರತೆ ಇತ್ತು, ಆ ಕಾರಣಕ್ಕಾಗಿ ಯಾರು ಆಸಕ್ತಿ ತೋರ್ತಾ ಇರಲಿಲ್ಲ. ಈಗ ಎಲ್ಲ ಕಡೆಯಲ್ಲಿ ಈ ರೀತಿಯ ಒಂದು ಎರೆಹುಳು ಗೊಬ್ಬರದ ಬಳಕೆ ಎಲ್ಲ ಬಹಳಷ್ಟು ಆಗಿದೆ ಸರ್. ಈ ಎರೆಹುಳು ಗೊಬ್ಬರ ತಯಾರು ಮಾಡಿಸುವುದರಿಂದ ಅಥವಾ ಎರೆಹುಳು ಸಾಕಾಣಿಕೆಯಿಂದ ರೈತರಿಗೆ ತುಂಬಾ ಲಾಭ ಅಂತ ಹೇಳ್ತಾರೆ. ಲಾಭ ಆತರ ಸರ್. ಈಗ ನಾವು ಗೊಬ್ಬರ 1 ಚೀಲ ತರಬೇಕಾದ್ರೆ 1500 ರೂಪಾಯಿ 1200 ರೂಪಾಯಿ 1 ಚೀಲ ಗೊಬ್ಬರ ತರ್ತದ್ರಿ. ಹೌದು, ಅದು ಗೊಬ್ಬರ ತಂದಾಗ ಮಳೆ ವರ್ಷ ಮತ್ತೆ ಹಾಕಲಿಲ್ಲ ಅಂದ್ರೆ ಅದು ಮತ್ತೆ ಹಾಕೇಬೇಕ್ರಿ, ಬೆಳೀತದ ಇಲ್ಲ ಅಂದ್ರೆ ಬೆಳೆಯಲ್ರಿ. ಈಗ ನಾವು ಎರೆ ಉಳಿದ್ರಿ, 1 ವರ್ಷ ನಾವು ಮಾಡಿದೆ ಅಂದ್ರೆ 1 ವರ್ಷ ಹಾಕಿದ್ವಿ, 2 ವರ್ಷ 3 ವರ್ಷ ಹಾಕಿದ್ವಿ, ಮುಂದೆ ನಾವು ಹಾಕಲಿಲ್ಲ ಅಂದ್ರೆ ಭೂಮಿ ಒಳಗ ಮಲ್ಟಿಪ್ಲೈ ಹಾಕೋತ ಹೋಗ್ತಾರ್ರಿ, ಭೂಮಿ ಒಳಗೆ ಸಾವಯವ ಉತ್ಪತ್ತಿ ಹೆಚ್ಚಿಗೆ ಹಾಕೋತ ಹೋಗ್ತದ್ರಿ. ಈಗ ಗೊಬ್ಬರನೇ ತಯಾರಿ ಹೊಲಾನೇ ಗೊಬ್ಬರ ತಯಾರಾಗಿ ಆಟೋಮೆಟಿಕ್ ತಾನೇ ಬೆಳವಣಿಗೆ ಹೆಚ್ಚಿಗೆ ಆಗ್ತದ್ರಿ. ಭೂಮಿ ಒಳಗೆ ನ್ಯೂಟ್ರಿಯಂಟ್ ಸಿಗ್ತದ್ರಿ ಗೊಬ್ಬರದೊಳಗೆ, ಎನ್ಪಿಕೆ ಏನ್ ಸಿಗ್ತದ ಆ ಟೈಪ್. 1 ಬೆಳಿಲಿಕ್ಕೆ 16 ಪೋಷಕಾಂಶಗಳು ಬೇಕ್ರಿ. ಈಗ ನಾವು ಏನ್ ಕೊಟ್ಟರು ಸಾರ್ವಜನಿಕ ರಂಜಕ ಗಂಧಕ ಮುರಿಯ ಕೊಡ್ತೇವ್ರಿ ಈ ಡಿಎಪಿ ಒಳಗೆ. ಈಗ ಅವು 3 ಕೂಡ ಬದಲಿ ನಾವು ಎರೆಹುಳ ಗೊಬ್ಬರ ಹಾಕಿದವು, ತಿಪ್ಪಿ ಗೊಬ್ಬರ ಹಾಕಿದವು, ಅಂದ್ರೆ ಇದ್ರ ಏನ್ ಬೇಕಲ್ಲ 16 ಪೋಷಕಾಂಶಗಳೆಲ್ಲ ಭೂಮಿಗೆ ಸಿಗ್ತದ್ರಿ. ಅಂದ್ರೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದ್ರಿ ಹೆಚ್ಚಿಗೆ. ಅದು 3 ವರ್ಷ ಆದ ಮೂಲಕ ಕಂಟಿನ್ಯೂ ತಾನೇ ಏನದ ಹೆಚ್ಚಿಗೆ ಹೆಚ್ಚಿಗೆ ಉತ್ಪತ್ತಿ ಹಾಕೋತ ಹೋಗ್ತದ್ರಿ. ಭೂಮಿ ಏನದ ಹೆಚ್ಚಿಗೆ ಏನದ ತಾಕತ್ ಅದ್ರ ಬಳಿ ಬರ್ತದ್ರಿ. ನಾವು ಪ್ರತಿ ವರ್ಷ ಏನ್ ಮಾಡಿದ್ರಿ, ಯಾವಾಗ ಇವತ್ತು ನಾವು ಹೆಸರು ಬಿತ್ತರು ರೂಟರ್ ಹುಡಿಬೇಕ್ರಿ, ಸೂರ್ಯಪಾನ ಬಿತ್ತರು ರೂಟರ್ ಹುಡಿಬೇಕ್ರಿ, ತೊಗರಿ ಬಿತ್ತಿದ್ರು ರೂಟರ್ ಹುಡುದ್ ಅದ್ ಏನಿದ್ದ ಕಸಕಡ್ಡಿ ಎಲ್ಲ ಭೂಮಿ

ದುಂದಾಗಿ ಬೀಳ್ತದ್ರಿ. ಒಂದ್ ದಿನ ಎರಡ್ ದಿನ ಹುಳ ಮೈಲಿ ಇಲ್ಲ ಅಂದ್ರೆ ಹುಳ ಆಟೋಮೆಟಿಕ್ ಸಣ್ಣ ಮರಿ ಇದ್ದಾಗ ಸತ್ ಹೋಗ್ತದೆ. ಓಹೋ, ಅಂದ್ರೆ ಈ ಕೀಟನಾಶಕದ ಒಂದು ದ್ರಾವಣ ಅಲ್ಲದೆ ಎಣ್ಣೆನು ತಯಾರಿಸ್ತೀರ? ಎಣ್ಣೆನು ಅದೇ ತೆಗೆದು ಎಣ್ಣೆ ಇದು ಮಾಡಿದ್ರಿ ಸರ್. ಓಹೋ, ಅದೇ ತೆಗೆದು ಎಣ್ಣೆ ಮಾಡಿದ್ರೆ? ಎಣ್ಣೆ ಮಾಡಿದ್ರಿ. ಓಹೋ, ಅದನ್ನ ಸ್ಪ್ರೇ ಮಾಡಿಬಿಡುದು. ಸ್ಪ್ರೇ ಮಾಡಿದ್ರೆ ಈಗ ನಿಮ್ಮ ಇಡೀ ತೋಟಕ್ಕೆ ಜಮೀನಿಗೆ ಇದನ್ನೇ ಬಳಸ್ತೀವಿ? ಎಷ್ಟು ಎಕರೆ ಜಮೀನು ಇದೆ? ನನಗೆ ಒಟ್ಟು 40 ಎಕರೆ ಅದ್ರಿ. ಅದ್ರ ಸಮಗ್ರ ಕೃಷಿ ಅದ್ರಿ ಸರ್. ಒಂದೇ ಬೆಳೆ ಇಲ್ರಿ. ಯಾವ್ದೆಲ್ಲ? ಒಂದು 8 ಎಕರೆ ಕಬ್ಬ ಅದ್ರಿ ಸರ್, ಒಂದು 2 ಎಕರೆ 1 ಎಕರೆ ಜಾಮೂನು ಚೆಂಡು, ಒಂದು 3 ಎಕರೆ ಬಾಳಿ ಅದರಿ, ಒಂದು 3 ಎಕರೆ ಕಲಂಗಡಿ ಅದರಿ, ಒಂದು 6 ಎಕರೆ ಜೋಳ ಅದರಿ, ಒಂದು 8 ಎಕರೆ ತೊಗರಿ ಅದರಿ. ಈಗೆಲ್ಲ ತೊಗರಿ ಒಳಗೆ ಮತ್ತೆ ನಾವು ಶಾಮಿ ಬಿತ್ತೇವ್ರಿ, ನವಣಿ ಬಿತ್ತೇವ್, ಬರಗ ಹಾರ್ಕ ಸಿರಿಧಾನ್ಯ ಬಿತ್ತೇವ್ರಿ ಸರ್. ಮತ್ತೆ ಹೆಸರ ಉದ್ದ ಇವನು ಎಲ್ಲ ಏನದ ಒಳಗ್ ಮಿಶ್ರ ಬೆಳೆಗಳಾಗಿ ಇವೆಲ್ಲ ಬೆಳೆ ಬೆಳಿತೇವ್ ಸರ್. ಹಿಂಗಾಗಿ ಅಂದ್ರೆ ನೀವು ಒಂದ ಕೈ ಕೊಟ್ರೆ ಮತ್ತೊಂದು ಬೆಳೆ ಬರ್ತದೆ ಸರ್. ಯಾರೆಲ್ಲ ಮಾಡ್ತೀರಿ ಇದಕ್ಕೆ? ಕಾರ್ಮಿಕರ ಸಮಸ್ಯೆ ಇದೆ, ಕೂಲಿ ಕಾರ್ಮಿಕರ ಸಮಸ್ಯೆ. ನಾವು ಹೊಲದಾಗೆ ಮನಿ ಮಾಡಿರಿ ಸರ್. ನಾವು ಹೊಲದಾಗೆ ನಮ್ಮ ಹೆಂಡತಿ ಗಂಡ ನಾವು ಹೊಲದಾಗೆ ಇರ್ತೇವ್ರಿ. ಹೊಲದಾಗೆ ಮನಿ ಎಲ್ಲ ಆಕಳುಗಳು ಹೊಲದಾಗೆ ಒಂದ್ ಮನುಷ್ಯ ಆಳ ಮನುಷ್ಯ ಒಬ್ಬನಾರಿ, ನಮ್ಮ ತಂಗಿ ಮಗ ಒಬ್ಬನಾರಿ. ನಾವು ಹೆಂಡತಿ ಗಂಡಲ್ಲಿ ಇರ್ತೇವೆ. ಮುಂಜಾನೆ ನಸುಕಿನಾಗ 5 ಗಂಟೆಗೆ ಎದ್ದೇವಂದ್ರೆ ಕರ ಬಿಡೋದು, ಹಾಲ್ ಬಿಡೋದು, ನೀರು ಉಡೋದು ಎಲ್ಲ ನಾವೇ ಏನದ ಮಾಡ್ತೇವ್ರಿ. ಇದಕ್ಕೇನು ಹೆಚ್ಚಿಗೆ ಏನದ ನಾವು ಖರ್ಚ ಸಮಸ್ಯೆ ಬಹಳ ಮಾಡಿಲ್ಲ ಅಂದ್ರೆ ಹೊಲದಲ್ಲೇ ಬದುಕು ನಿಮ್ದು? ಹಾ, ಹೊಲದಲ್ಲೇ ಬದುಕು. ಅಂದ್ರೆ ನೀವು ಈಗ ಎರೆಹುಳು ಗೊಬ್ಬರದಿಂದ ತುಂಬಾ ಲಾಭದಾಯಕ? ಬಹಳ ಲಾಭದಾಯಕ ಸರ್. ಈಗ ನನ್ನ ಕೃಷಿಯೊಳಗೆ ಹೋದವರು ಸರ್, ಮಳಿ ಏರ್ಪೇರ್ ಆಗಿ ಬೆಳೆಗಳು ಸಮಸ್ಯೆ ಆಗ್ಯದ. ನನಗ ಒಂದು ವರ್ಷದಿಂದ ನನಗ ಫೀಲ್ಡ್ನಾಗ ಏನು ಬೆಳೆಯುದು ಲಾಭ ಬರಬೇಕಾಗಿದ್ದು ನನಗ ಆ ಎರೆಹುಳದೇ ಅಷ್ಟು ಲಾಭ ಬರಲಾಗುತ್ತೆ. ಓಹೋ, ಅಂದ್ರೆ ನೀವು ಹೇಳಿದ್ರೆ ಎರೆಹುಳು ಸಾಕಣೆ ಭಾರಿ ಒಳ್ಳೇದು? ಭಾರಿ ಒಳ್ಳೇದು. ಅದಕ್ಕೆ ಏನಾದ್ರು ರೋಗ ಬಂದು ಅದು ಸಾಯುದು ಹಾಗೇನಲ್ಲ? ರೋಗ ಬರೋದು ಏನಿಲ್ಲರಿ, ಅದಕ್ಕೆ ವಿಷಕಾರಿ ಅಟ್ಟಿ ಹಾಕಬಾರ್ದ್ರಿ. ಇವ ಯಾವಾದ್ರೆ ಎಣ್ಣೆ ಹಾಕಲಿ ಅಥವಾ ಯಾವಾದ್ರೆ ಒಂದು ವಿಷದ ಇವತ್ತ ಪೌಡರ್ ಅದ್ರಾಗ ಹಾಕದೆ ಅಂದ್ರೆ ಹುಳ ಸಾಯ್ತದ್ರಿ. ಇಲ್ಲ ಏನು ಆಗಲ್ಲ ಸರ್. ತಪ್ಪಿ ಇಂಥದನ್ನೆಲ್ಲ ಹಾಕಬಾರ್ದು ಒಟ್ಟಿಗೆ. ಅದು ಉಳ್ಕಿದ್ರೆ ಏನದ ಹೆಚ್ಚಿಗ್ರಿ. ಮತ್ತೆ ಈಗ ಹೆಚ್ಚಿಗೆ ಆಯ್ತದ ನನ್ನ ಬರೀ ಒಮ್ಮೊಮ್ಮೆ ಹುಳಾನೇ ಏನದ ಆರ್ಡರ್ ಇರಲ್ರಿ. ಹುಳ ಹೆಚ್ಚಿಗೆ ಅಂದ್ರೆ ಏನ್ ಮಾಡ್ತೀರಿ? ಹುಳ ತೆಗೆದು ಒಯ್ದು ಭೂಮಿ ಒಳಗೆ ಹಾಕ್ತೀನಿ. ಹೊಲದ ಒಳಗೆ ಭೂಮಿ ಅಲ್ಲೇ ಸ್ಪ್ರೆಡ್ ಆಗಿ ಬೆಳಿಲತ್ತೆ. ಎಲ್ಲಾದ್ರೂ ಈಗ ಮಳೆಗಾಲ ಬತ್ತದ್ರು ಹೊಲಕ್ಕೆ ಹೊಲನೇ ನಮ್ಮ ಎಲ್ಲ ಹುಳ ಬಂದ್ ಬಿಡ್ತಾವ್ರಿ. ಈಗೆಲ್ಲ ಮೇಲೆ ತಳ ಭೂಮಿನೇ ಏನದ ಪೂರ ಉಸುಕಾದಪ್ಲೆ ಆಗ್ಬಿಡ್ತಾವ್ರಿ. ಮೇಲೆ ಬಂದ್ ಬಿಡ್ತಾವ್ ಈಗ ಈಗ ಮಾರಾಟ ಮಾಡ್ಲಿಕ್ಕೆ ಈ ಹುಳಗಳನ್ನ ಏನು ಪ್ಯಾಕ್ ಮಾಡಿ ಕೊಡ್ತೀರಾ ಅಥವಾ ಗೊಬ್ಬರದ ಜೊತೆಯನ್ನೇ? ಗೊಬ್ಬರ ನಾ ಹುಳ ಕಡಿಗೆ ಮಾಡ್ತೀನಿ. ಅವ್ರಿಗೆ ಕಾಟ ಕೂಡ ಹೇಳಕ್ ಯಾಕ ಮಣ್ಣಿನ ಜೊತೆ ಅದು ಗೊಬ್ಬರದ ಜೊತೆ ಕೊಟ್ರ ಏ ಗೊಬ್ಬರನೇ ಬಾಳ್ದ ಅಂತಾರಲ್ರಿ. ಆ ಮಣ್ಣಿನ ಕೂಡ ಹುಳ ಕಡಿಗೆ ಮಾಡ್ತೀನಿ. ಹುಳ ಕಡಿಮೆ ಮಾಡಿ 10 ಕಿಲೋ ಹುಳನ ಕೊಟ್ಟಂದ್ರಿ 2 ಕಿಲೋ 1 ಕಿಲೋ ಹುಳ ಎಷ್ಟರ ಅದಕ್ಕೆ ಕೊಡ್ತೀನಿ. ಯಾಕಂದ್ರೆ ಅದು ಹುಳು ಕತ್ತಿ ಗೊಬ್ಬರ ಹೋಗಿರ್ತದೆ. ಆ ಗೊಬ್ಬರದ ವೆಸ್ಟ್ ತೆಗಿತೀನಿ 2 ಕೆಜಿ ತೆಗೆದು ಅವ್ರಿಗೆ 10 ಕೆಜಿ ಕೊಡ್ತೀನಿ. ಅದು 10 ಕೆಜಿ ಹುಳ ಪ್ಯಾಕ್ ಮಾಡಬತ್ತಿನ ಮತ್ತೆ 2 ಕೆಜಿ 3 ಕೆಜಿ ತೆಳಗ ಮ್ಯಾಲ ಅದು ಗೊಬ್ಬರ ಹಾಕಿ ಒಳಗೆ ಹುಳ ಇಟ್ಟು ಅದು ಹೊರಗೆ ಬರಲ ಮ್ಯಾಲ ಬಾಕ್ಸ್ನಾಗ ಮ್ಯಾಲ ಹಾಕಿ ಅವ್ರಿಗೆ ಪ್ಯಾಕ್ ಮಾಡ್ಕೊಡ್ತೀನಿ. ಈಗ ಒಮ್ಮೆ ಹುಳವನ್ನ ನಿಮ್ಮಲ್ಲಿಂದ ತಗೊಂಡು ಹೋದ ಮೇಲೆ ಎಷ್ಟು ದಿನದಲ್ಲಿ ಅವರು ತೊಟ್ಟಿಗೆ ಹಾಕಬೇಕು? ಒಂದಿನ 2 ದಿನದಾಗ ಹಾಕ್ಬೇಕು. ಅದಕ್ಕೆ ನಾವು ಏನಾದ್ರೂ ತಿನ್ಲಿಕ್ಕೆ ಆಹಾರ ಕೊಡಬೇಕು ಹಾಗೇನು? ಅದು ಗೊಬ್ಬರನೇ ಅದ್ರಾಗ ಹಾಕಿಡ್ತೇವ್ರಿ. ಅದಕ್ಕೆ ಏನು ಬಿಡಲ್ರಿ. ಅದು 2 ದಿನ ಆಯ್ತಂದ್ರೆ ಅದು ಹುಳ ಒಂದಕ್ಕೊಂದು ಒಳಗ ಆಕಳ ಮಾಸಿನ ಮನು ಗಾಳಿ ಆಡ್ಲಿಲ್ಲ ಅಂದ್ರೆ ಹುಳ ಹೊರಗೆ ಹರಿದು ಬರಲಿಕ್ಕೆ ಶುರು ಆಗ್ತದ್ರಿ. ಇಲ್ಲಾಂದ್ರೆ ಏನಂದ್ರೆ ಗಾಳಿ ಬಿದ್ದು ಸೈಡಿಗೆ ಶುರು ಆಗ್ತದೆ. ಗಾಳಿ ಆಡ್ಬೇಕು, ಗಾಳಿ ಆಡ್ಬೇಕ್ರಿ. ಅದಕ್ಕೆ ಗಾಳಿ ಮೇನ್ ಇಂಪಾರ್ಟೆಂಟ್. ಅದಕ್ಕೆ 2 ತಕ್ಷಣನೇ 2 ದಿನದಾಗ ನಾವು ಅದೇನದ ಬಿಡ್ಬೇಕ್ರಿ. ಅಂದ್ರೆ ತೊಟ್ಟಿಗಳನ್ನು ಕಟ್ಟುವಾಗ ತುಂಬಾ ಬೆಳಕು ಮತ್ತು ಗಾಳಿ ಇರುವಂತ ಜಾಗ ಜಾಗ ಬೇಕ್ರಿ ಸರ್. ಈಗ ಈ ಹುಳಗಳು ನೀವು ಇಷ್ಟು ಇಂಚು ಉದ್ದ ಅಂತ ಹೇಳಿದ್ರಿ, ನೀವು ಬೆಳೆಯುವುದರ ನಂತರ ನಿಮ್ಮ ತೊಟ್ಟಿಯಲ್ಲಿ ಗಾತ್ರದಲ್ಲಿ ಏನಾದ್ರೂ ವ್ಯತ್ಯಾಸ ದೊಡ್ಡದಾಗುವುದು ಅಥವಾ ಸಣ್ಣದಾಗುವುದು ಬೆಳೆಯಲ್ಲಿ ಹಾಗೆ ಏನಾದ್ರು ವ್ಯತ್ಯಾಸ ಬರ್ತದೆ ಸಾಕಣೆ? ಇಲ್ಲ, ಸಾಕಣೆದ ಏನಿಲ್ಲ ಸರ್. ಅದಕ್ಕೆ ಎಷ್ಟು ಸಿಕ್ತು ಈಗ ನನಗೆ ಹುಳ ಬೇಕಪ್ಪ ಇವತ್ತು ಬಂದು ಹೇಳಿದ್ರೆ ತಿಳಿಯರಿ, ನಮಗೆ ಹುಳ ಬೇಕಾಗ್ಯವ, ನಾವು ಒಂದು 2 ತೊಟ್ಟಿ ಮಾಡಿದೆವು, ನಾವು 2 ಮಾಡ್ಬೇಕಂತಿದ್ದ ಗೊಬ್ಬರ ಮಾಡ್ಬೇಕಂತ ಹೇಳಿದ್ರೆ ತಿಳಿ, ನಾನು ಬರೀ ಹುಳ ರೆಡಿ ಇದ್ದು ಅಂದ್ರೆ 50 ಕೆಜಿ ಹಿಂಗ ಕೊಡ್ತೇನ್ರಿ. ಈಗ 50 ಕೆಜಿ 1 ಕ್ವಿಂಟಲ್ ಬೆಳೆದವ್ರಿ ತಕ್ಷಣ ಕೊಡ್ತೇನ್ರಿ. ಇವತ್ತು ಬೆಳೆದ್ರೆ ಇವತ್ತೇ ಕೊಡ್ತೇನ್ರಿ. 5 ಕ್ವಿಂಟಲ್ 6 ಕ್ವಿಂಟಲ್ ಇವತ್ತು ಎರಿಜೋಲ ತಗಲಿಕ್ಕ ಮತ್ತೆ ಯಾವ್ದಾದ್ರು ಸ್ಕೀಮ್ ಇದ್ದು ಕುಂಡಕ್ಕೆ ಈಗ ಇನ್ನೂ ಕೆವಿಕ್ಕಿದವರು ಮತ್ತೆ ಇವತ್ತು ಗುಲ್ಬರ್ಗದ ಇವತ್ತು ಇಂಡಿ ಕೆವಿಕ್ಕಿದವರು ಅವರೆಲ್ಲ ರೈತರಿಗೆ ಬೆಳೆಸಲಿಕ್ಕೆ ಅವ್ರು ಒಂದೊಂದು ಇದು ಮಾಡಿ ಸ್ಕೀಮ್ನಾಗ ಕುಂಡಕ್ಕೆ ಹೇಳಿದ್ರೆ ತಿಳಿ ಅಂತವ್ರಿಗೆ ನಾ ಟೈಮ್ ತೊಗೊತೀನಿ ಸರ್. ನೀವು ಒಂದು ತಿಂಗಳ ದಿನ ಬೇಕಾಗ್ತದೆ ಹುಳು 15 ದಿನ 1 ತಿಂಗಳ ಟೈಮ್ ತೊಗೊತೀನಿ. ಟೈಮ್ ತಗೊಂಡು ಏನ್ ಮಾಡ್ತೀನಿ, ಹುಳ ಎಲ್ಲ ಒಳಗ 3 ಫೀಟ್ ಒಳಗ ಗೊಬ್ಬರದ ಒಳಗ ತೇವಾಂಶ ಒಳಗ ಕಮ್ಮಿ ಆದಂಗ ಒಳಗ ಹೋಗಿರ್ತದ. ಮ್ಯಾಲ ಬಂದ ಅದು ಹುಳ ಮತ್ತ ಈಗ ಏನದ ನಿಕ್ಕಸು ಇದ್ದಿ ಹುಳ ಅದು ಮತ್ತೆ ಭರ್ಪೂರ್ ಮೈ ಅಪ್ಲೆ ಮಾಡ್ಬೇಕಾದ್ರ ಒಂದು ತೊಟ್ಟಿಗೆ ನಾವು 2 ಕಿಲೋ ಬೆಲ್ಲದಂತೆ ಬೆಲ್ಲ ಆ ಬೆಲ್ಲದ ನೀರು ಡ್ರಮ್ನೊಳಗ ಬೆಲ್ಲ ಹಾಕಿ ಆ ಬ್ಯಾರಲ್ದ ನೀರ್ ಎಲ್ಲ ಚಿಮ್ಕೋಸ್ತಾವ. ಒಂದ್ ದಿನ ಬಿಟ್ಟು ಒಂದ್ ದಿನ ಮೂರ್ ಸರಿ ಬೆಲ್ಲ ಚಿಮ್ಕಿಸ್ತೇನ್ರಿ. ಯಾಕೆ ಅದು? ಅದು ಬೆಲ್ಲ ಚಿಮ್ಕಿಸ್ರ ಅದು ರುಚಿಗಾಗಿ ಹುಳ ಮೇಲ್ ಬರ್ತದ್ರಿ, ಹುಳ ಮೇಲ್ ಬರ್ತದ್ರಿ. ಮತ್ತ ರುಚಿಗಾಗಿ ಏನ್ ಮಾಡ್ತಾರೆ, ಸಣ್ಣಿದ್ದು ಹುಳ ಅದ ಮೈದ ಏನಾಗ್ತದ, ದಪ್ಪ ಆಗ್ತದೆ. ಅದು ಹೆಚ್ಚಿಗೆ ನೀರ್ ಕುಡಿದು ಹುಳ ದಪ್ಪ ಪೋಸ್ಟ್ ಆಗ್ತದೆ. ಈಗ ನಿಮ್ಗೆ ಈಗ ಮಾರಾಟಕ್ಕೆ ಬಂದ ಹುಳುಗಳು ಅಂತ ಹೇಗೆ ಗೊತ್ತಾಗ್ತದೆ ಅಂತ? ಇಲ್ಲ, ಮಾರಾಟಕ್ಕೆ ಬಂದಿದ್ ದಪ್ಪ ಆಗ್ತದ್ರಿ, ಅದ್ ಮ್ಯಾಲ ಮಾರಾಟಕ್ಕೆ ಬಂದು ಹುಳ ದಪ್ಪಂದೇ ಕೊಡ್ತೀನಿ, ವೇಟ್ ಬರಲ್ರಿ. ನಾ ಸಣ್ಣ ಒಂದೊಂದು ತೊಟ್ಟಿಯನ್ನು ಈ ತೊಟ್ಟಿಯಲ್ಲಿ ಇಂಥ ದಿನ ಹಾಕಿದ್ದೇನೆ, ಇಷ್ಟು ದಿನಕ್ಕೆ ಬರ್ತಂತ ದಪ್ಪಿದ್ದು ಹುಳ ಮ್ಯಾಲ್ ಬರ್ತದೆ. ಈಗ ನಾ ಸಣ್ಣ ಹುಳ ಕೊಟ್ರೆ ನಮ್ಗೆ ಲಾಸ್ ಅದ್ರಿ. ಅಂದ್ರೆ ವೇಟ್ ಏನು, ಒಂದ್ ಹುಳ ನಾ ಸಣ್ಣ ಹುಳ ಕೊಟ್ಟಂದ್ರಿ, ಒಂದ್ ಹುಳ ಕೂಡ ಬದಲಿ ಇವತ್ ಐವತ್ ಹುಳ ಕೊಡ್ಬೇಕಾಗ್ತದೆ. ಅದಕ್ಕಾಗಿ ನಾ ದಪ್ಪನ ಹುಳನೇ ಅವ್ರಿಗೆ ಆರಿಸಿಕೊಡ್ತೇನ್ರಿ. ಈಗ ದೊಡ್ಡ ದೊಡ್ಡ ಗಾತ್ರದ ಹುಳಗಳನ್ನು ತಗೊಂಡು ಹೋಗೋದೇ ಒಳ್ಳೇದಲ್ಲ ಸಣ್ಣ? ಇಲ್ಲ, ತಗೊಳ್ಳವ್ರಿ ಸಣ್ಣ ಹುಳ ಏದಲ್ಲ ಅವ್ರಿ, ಅಂದ್ರೆ ಹುಳ ಹೆಚ್ಚಿಗೆ ಬರ್ತದಲ್ರಿ. ಅಂದ್ರೆ ಹೆಚ್ಚಿಗೆ ಬಂದಾಗ ಅವ್ರಿಗೆ ನಮ್ಮ ಅವ್ರಿಗೆ ಸುರು ಇರ್ತದ್ರಿ, ಅವ್ರಿಗೆ ಹ್ಯಾಂಗ್ ಮಾಡಿ ಬದುಕಿಸ್ಬೇಕನ್ನೋದು ಅವ್ರಿಗೆ ನಾಲೆಜ್ ಇರಲ್ರಿ. ಅವ್ರ ಏನ್ ಮಾಡ್ತಾರ, ಅದಕ್ಕೆ ಏರ್ಪೇರ್ ಆಗಿ ಅದಕ್ಕೆ ನೀರ್ ಕಡಿಮೆ ಬಿತ್ತು, ಹೀಟ್ ಆಯ್ತು ಅಂದ್ರೆ ಸಣ್ಣ ಮರಿದಿ ಸಾಯ್ತದ್ರಿ. ಈಗ ಮಲ್ಲಿನಾಥ ಶರಣಪ್ಪ ಕೊಳ್ಳೂರವ್ರೆ, ಒಂದು ಹೇಳಿ, ನಮ್ಮ ರೈತರು ನೀವು ಇಷ್ಟೆಲ್ಲ ಮಾತನ್ನ ಹೇಳಿದ್ರಿ, ಎರೆಹುಳನ್ನ ಬಹಳ ಸುರಕ್ಷಿತವಾಗಿ ಸಾಕುವ ವಿಧಾನವನ್ನು ಮತ್ತೊಮ್ಮೆ ಹೇಳಿ. ಈಗ ಸುರಕ್ಷಿತವಾಗಿ ಸಾಕದ ಏನ್ರಿ ಸರ್, ನಾವು ಭೂಮಿ ಒಳಗೆ ಈಗ ನಾವು ಭೂಮಿ ಬಲ್ಲಿ ಏನದ ಕಟ್ಟದು, ತೊಟ್ಟಿ ಕಟ್ಟು, ಇಟಂಗಿಲೇರಿ ಕಟ್ಟಲಿ ಅಥವಾ ಈಗ ಪರಿಶೀಲೇರಿ ಮಾಡ್ಕೊಳ್ಳಿ, ಯಾವಾದ್ರೆ ಮಾಡಿ ಮೂರ್ ಫೀಟ್ ಆಗಲ್ಲ, ಒಂದು ಎರಡು ಎರಡೂವರೆ ಫೀಟ್ ಎತ್ತರ, ಒಂದು ಹತ್ತು ಹದಿನೈದು ಫೀಟ್ ಊಚಿಗೆ ಇವತ್ತು ಐವತ್ ಫೀಟ್ ಮಾಡ್ಕೊಂಡ್ರಿ ಅಂತ ತೊಂದ್ರೆ, ಎಷ್ಟಾದ್ರೂ ತೊಂದ್ರೆ, ಎಷ್ಟಾದ್ರೂ ಆಗದ್ರಿ. ಎತ್ತರಿ ಮಾತ್ರ ಎರಡು ಪೇಟಿ ಇರ್ಬೇಕ್ರಿ, ಎರಡು ಪೇಟಿ. ಅದೇ ಅಂದ್ರೆ ಗಾಳಿ ಆಡಲ್ರಿ, ಬುಡಕ ಆದ್ರೆ ಗಾಳಿ ಸಮಸ್ಯೆ ಬರ್ತದೆ. ಎರಡು ಫೀಟ್ ಇದ್ರೆ ಗಾಳಿ ಇದಾಗ್ತದ್ರಿ. ಈಗ ಅಗಲಿಗೆ ನಾಲ್ಕು ಬಿಡ್ತಾನೆ ನಡೀತದ್ರಿ, ಅಂದ್ರೆ ಒಳಗೆ ಹೀಟ್ ಬರಲ್ರಿ. ಈಗ ಯಾವಾದೇ ಒಂದು ಗ್ವಾಡಿ ಇರ್ತದ್ರ, ಅದು ಗ್ವಾಡಿದಿಂದ ಒಂದ್ ಒಂದೂವರೆ ಪೀಠೇನೆ ತಂಪು ತೋತದೆ. ಹೀಟ್ ಆಯ್ತಂದ್ರೆ ಒಳಗೆ ಹೀಟ್ ಬರಲು ಶುರು ಆಗ್ತದೆ. ಅದಕ್ಕೆ ಹುಳ ಆಗಲ್ರಿ, ಅದಕ್ಕೆ ಗೊಬ್ಬರ ಆಗಲ್ಲ. ಹಿಂಗಾಗಿ ಅದಕ್ಕೆ ಸೈಜ್ ಮಾಡ್ಯಾರ, ಅದಕ್ಕೆ ಒಂದ್ ಎಷ್ಟು ಗಾಳಿ ಸಿಗ್ಬೇಕಂದ್ರೆ ಎರಡು ಎರಡೂವರೆ ಪೀಠ ಮೂರ್ ಪೀಠ ಮಾಡದ್ರಿ. ಅದಕ್ಕೆಲ್ಲ ತಿಲ್ಲಕ್ಕೆ ಏನದ ಇದು ಗೊಬ್ಬರ ಮತ್ತ ಹೊಟ್ಟ ಹುರಿ, ಈಗೇನ ತೆಂಗಿನ ಇದು ತೆಂಗಿನ ಪಡಿಗಳು ಚಾಪಿಟ್ಟದಾಗ ಪುಡಿ ಮಾಡಿ ಹಾಕದ್ರಿ. ಎಲ್ಲ ಗಿಡಗಳು ಇದ್ರೆ ಅದ್ರ ಸೊಪ್ಪಿ ಬಂದಿದ್ ಹಾಕೋದು, ಈಗ ದನಗಳು ಸಗಣಿ ರಾಡಿ ಮಾಡಿ ಹಾಕೋದು, ಅದೆಲ್ಲ ಹಾಕೋತ್ತೋದ್ರೆ ಗೊಬ್ಬರ ಆಗ್ತದ್ರಿ. ಈಗ ನಾವು ಗೊಬ್ಬರನೇ ಮಾಡ್ಬೇಕಾದ್ರೆ ಆ ನಮನ್ ಮಾಡಿದ್ರಿ, ಈ ಹುಳನೇ ಬೇಕಾದ್ರೆ ಗೊಬ್ಬರ ತೆಗಿಬಾರ್ದ್ರಿ, ಯಾಕಂದ್ರೆ ಮಟ್ಟಿ ಬಾಳ ಇರ್ತದ್ರಿ. ಅದು 90 ದಿನ ನಾವು ಅದ್ರಾಗ ಬಿಟ್ಟೆವಂದ್ರ ಮರಿಯಿಂದ ಬಹಳಷ್ಟು ಏನದ ನಮಗೆ ಮರಿ ಬಹಳ ಆಗ್ತದೆ. ಈಗ ಅದು ಮರಿ ಬಾಳಾಗಿ ನಮಗೆ ಗೊಬ್ಬರದ ಏನದ ಹೆಚ್ಚು ಇದಾಗ್ತದೆ. ಈಗ ಈ ಕಡೆ ಕಡೆ ನಾವು ಈಗ ಏನಂದ್ರೆ ಎರಿಜೋಲಾನು ಮಾಡ್ಬೇಕಾಗಿ, ಈ ವರ್ಷ ನನಗೆ ಹುಳದ ಆರ್ಡರ್ ಬರಲಿಲ್ಲ, ನಾ ಹುಳ ಮಾಡಿಟ್ಟ, ಹುಳ ರೆಡಿ ಆದ ಅಂದ್ರೆ ಇನ್ ವೇಸ್ಟ್ ಯಾಕೆ ಮಾಡದಂದ್ರೆ ಈಗ ಎರಿಜೋಲಾನು ತಯಾರು ಮಾಡ್ಬೇಕಾಗ್ತೀನಿ. ಅದೇನು ಅದು ಅಂದ್ರೆ ಎರೆ ಹುಳ ಒಳಗಿಂದ ಹುಳ ಆಯ್ತ್ರಿ, ಎರೆ ಹುಳದ ಅದಕ್ಕೊಂದ್ ಪೀಟ್ ಕಟ್ಟದ್ರಿ, ಅದು ಒಂದು ಮೂರ್ ಪೀಟ್ ಎತ್ತರ, ಒಂದು ಮೂರ್ ಪೀಟ್ ಆಗಲ್ಲ ಇದ್ದಿದ್ದು ಒಂದು ಸೈಜ್ ಗುಮ್ಮಿ ತಂದು ಕಟಾವ್ ಮಾಡಿ ಅದಕ್ಕೆ ಎರಡು ಪೀಟ್ ಎತ್ತರ ಕಟ್ಟಿ ಅದಕ್ಕೆ ಬಿಡ್ಕೊಂದ್ ನಲ್ಲಿ ಹಚ್ಚಿ ಹುಳುಗಳು ಅದ್ರ ಒಳಗೆ ಹಾಕಿ ಅದ್ರ ಒಳಗೆ ಹಾಕಿ ಉಗುರು ಬೆಚ್ಚಗೆ ನೀರು ಸಿಂಬಿಸಿ ಅದ್ರ ಮ್ಯಾಲ ನೀರು ಸುರುದ್ರಿ, ಅದು ಹುಳದ ಮೈ ಮೇಲೆ ಅಂಟಿನ ಅಂಶ ಇರ್ತದೆ. ಈಗ ಒಂದು ಎರೆ ಹುಳ ಇತ್ತಂದ್ರೆ ಅದ್ರ ಮೈ ಮೇಲೆ ಒಂದು ಅಂಟಿನ ಅಂಶ ಇದೆ. ಈಗ ಬಸವನ ಹುಳ ಅಂತೇಳಿ ಭೂಮಿ ಒಳಗೆ ಹರಿದು ಹೋಯ್ತದ, ಅದ ಅಂಟು ಪದರ ಮಾಡಿ ಭೂಮಿಗೆ ಹತ್ತದಲ್ರಿ, ಅದು ಎರೆ ಜ್ವಾಲಾರಿ, ಅದು ಬಹಳಷ್ಟು ಕೆಲಸ ಮಾಡ್ತದ್ರಿ. ಈಗ ಹೋಮಿಕ ಅಂತ ಹೇಳಿ ಬರ್ತದ್ರಿ, ಬೆಳಿಗ್ಗೆ ಯಾವ್ದಾದ್ರೆ ಸ್ಪ್ರೇ ಮಾಡಿದ್ರೆ ಹೋಮಿಕ ಬೇಕ ಹೆಲ್ದಿ ಬರ್ತದ ಬೆಳಿ ಅಂತಾರ, ಆ ಟೈಪ್ ಈ ಎರೆಹುಳದ ಮೈ ಮೇಲಿಂದು ಏನದ ಅದು ಎರೆ ಜ್ವಾಲ ಬತ್ತಲ್ರಿ, ಅದಕ್ಕೆ ಏನದ ಬೆಳಿಗ್ಗೆ ಏನದ ಹೆಲ್ದಿ ಬರ್ತದ್ರಿ, ಹೋಮಿಕ ಕೊಡ್ತದ್ರಿ. ಅಂತ ಮತ್ತ ಅದ್ರ ಗುಡ ವರ್ಮಿ ಕಾಂಪೋಸ್ಟ್ ಇದ್ದಿದ್ದು ಅದೆಲ್ಲ ನೀರು ಅದರ ಬಸ್ತಂದ್ರಿ, ಭೂಮಿ ಒಳಗೆ ಬಹಳ ಪೌಷ್ಟಿಕತೆ ಕೊಡ್ತದ್ರಿ ಬೆಳಿ. ಅದಕ್ಕಾಗಿ ಈಗ ಅದನ್ನು ತಯಾರು ಮಾಡ್ಬೇಕಾಗ್ತೀನಿ. ಅದು ಒಂದು ಅದು ತಯಾರು ಮಾಡಿದ್ರೆ ಒಂದು 100 ರೂಪಾಯಿ ಒಂದು ಲೀಟರ್ ಮಾರಿದ್ರೆ ಬಿ ದಿನ 1000 ಲೀಟರ್. ಓಹೋ, ಅದನ್ನು ಅವಕಾಶ ಇದೆ, ಅದನ್ನು ಅವಕಾಶ ಇದೆ ಸರ್. ಅಂದ್ರೆ ಎರೆಹುಳು ಸಾಕಣೆ ಮಾಡಿದವರು ಇದಕ್ಕೂ ಹೋಗ್ಬೋದು. ಇದಕ್ಕೂ ಹೋಗ್ಬೋದು ಸರ್. ಈಗ ಅದು ಎರೆಹುಳ ಮಾರಾಟ ಇಲ್ಲಪ್ಪ ಅಂದ್ರೆ ನಾವು ಅದು ಎರೆಜಲನೂ ತೆಗಿಬಹುದು ಸರ್. ಓಹೋಹೋ, ಅಂದ್ರೆ ತುಂಬಾ ಬಹುಪಯೋಗಿ. ಹಾಂ ರೀ, ಒಂದು ಆಕಳದ್ರಿ ಏನೂ ವೇಸ್ಟ್ ಆಗಲ್ರಿ. ಇವತ್ ಎಷ್ಟು ಲಾಭ ಅದ, ಯಾಕಂದ್ರೆ ಒಂದ್ ಆಕಳ ನಾವು ಒಂದು ವರ್ಷನಾಗ ಒಂದ್ ಆಕಳ ಖರೀದಿ ಮಾಡಿದೆವು ತಿಳಿ ಸರ್. ಒಂದು 40,000 ರೂಪಾಯಿ ಇಟ್ಕೊಂಡು 50,000 ರೂಪಾಯಿ ಮಿನಿಮಮ್ ಒಂದ್ ಆಕಳದ ರೇಟ್ ರೀ. ಒಂದ್ ಆಕಳ ಒಂದು ವರ್ಷನಾಗೆ 40,000 ಕ್ಕಿಂತ ಹೆಚ್ಚಿಗೆ ನಮ್ಗೆ ಲಾಭ ಮಾಡಿಕೊಟ್ಟು ಹೋಗ್ತದ್ರಿ. ಒಂದ್ ಆಕಳ ಒಂದು ವರ್ಷಿಗೆ ಮಿನಿಮಮ್ 2 ಟನ್ ಅಷ್ಟೇ ನಮಗೆ ಗೊಬ್ಬರ ರೆಡಿ ಆದ್ರೆ 16,000 ರೂಪಾಯಿ ಇವತ್ತು ನಮಗೆ ಗೊಬ್ಬರ ರೆಡಿ ಆಗ್ತದೆ. 16,000 ರೂಪಾಯಿ ಗೊಬ್ಬರ ರೆಡಿತದೆ. 16,000 ಎರಡು ತೊಟ್ಟಿನೇ ಮಾಡಿದ್ರೆ ಎರಡು ತೊಟ್ಟಿ ಒಳಗೆ ಹುಳನೇ ಒಂದು ಕ್ವಿಂಟಲ್ ರೆಡಿ ಆದ್ರೆ 50,000 ರೂಪಾಯಿ ಬರೀ ಹುಳ ಮಾರ್ತದೆ. ಆಕಳದ ರೇಟ್ 40,000-50,000 ರೀ. ಹುಳ ಒಂದು ವರ್ಷನಾಗ ಆಟು ಹುಳ ರೆಡಿ ಆಗ್ತದ, ಗೊಬ್ಬರ ಇಟ್ಟು ರೆಡಿ ಆಗ್ತದ್ರಿ. ಅದ್ರ ಗೋಮೂತ್ರದಿಂದ ಇವತ್ತು 10 ಎಕರೆ 20 ಎಕರೆ ತನಕ ಜೀವಾಮೃತ ಮಾಡಿ ನಾವು ಸ್ಪ್ರೇ ಮಾಡಕ್ ಅದ್ರ ಗೋಮೂತ್ರ ರೆಡಿ ಆಗ್ತದೆ. ಮನೆಯೊಳಗೆ ಜೀವಾಮೃತ ಮಕ್ಕಳ ಹಾಲು ಉಣ್ತಾವ, ಮಜ್ಜಿಗೆ ಉಣ್ತೇವ, ಮೊಸರು ಉಣ್ತೇವ, ಅದ್ರ ಅಷ್ಟೆಲ್ಲ ಉತ್ಪತ್ತಿ ಆಗಂತದ್ ಇವತ್ತು ಗೋಮಾತೆಗೆ ರಕ್ಷಣೆ ಮಾಡೋರು ಯಾರು? ಹೌದೌದು, ಬಹಳ ಉತ್ತಮವಾಗಿರ್ತಕ್ಕಂಥ ವಿಚಾರ ಮಲ್ಲಿನಾಥ ಶರಣಪ್ಪ ಕೊಳ್ಳೂರವರ ಈ ಎರೆಹುಳು ಗೊಬ್ಬರದಿಂದ ಬಹುಪಯೋಗಿ ಇದೆ, ಮತ್ತೆ ಕೃಷಿಗೆ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥದ್ದು, ಲಾಭದಾಯಕವಾಗಿರ್ತಕ್ಕಂಥದ್ದು, ಮತ್ತೆ ಮಣ್ಣಿನ ಫಲವತ್ತತೆಯನ್ನು ಕೂಡ ಕಾಪಾಡ್ತದೆ, ರೈತರಿಗೆ ಬಹಳಷ್ಟು ಲಾಭದಾಯಕವಾಗಿ ಮಾಡ್ತಂತ. ತುಂಬಾ ಒಳ್ಳೇದು ಮಲ್ಲಿನಾಥ ಶರಣಪ್ಪ ಕೊಳ್ಳೂರವರ, ಇಷ್ಟು ಹೊತ್ತಿನ ತನಕ ನಮ್ಮ ರೈತ ಬಾಂಧವರಿಗೆ ಈ ಒಂದು ಎರೆಹುಳು ಗೊಬ್ಬರ ಮತ್ತು ಎರೆಹುಳು ಸಾಕಾಣಿಕೆಯ ಬಗ್ಗೆ ಬಹಳಷ್ಟು ವಿವರವಾದಂತಹ ಮಾಹಿತಿಯನ್ನು ನೀಡಿದ್ರೆ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದ. ನಮಸ್ಕಾರ ಸರ್. ಈಗ ನದಿ ಸಿನ್ನೂರಿನ ಹನುಮಂತರಾವ್ ಜಮಾದಾರ್ ಹಾಗೂ ಸಂಗಡಿಗರಿಂದ ಗೀಕೆ ಪದ ಕೇಳೋಣಂತ. ಪತಿಯ ಸೇವಾ ಮಾಡಿ ದುಡಿದಾಳ ಪತಿವರ್ತ ಬಾಯಿ, ಭಾರತೀಯ ಸೋಳಾನೆ ಕೊರತೆಯಿಲ್ಲ ಸುರುತಿ ರೂಪಾಯಿ. ತ್ರಿತಾವಲಾಗಿದ್ದಿರಲಿಲ್ಲ ತ್ರಿಲೋಕದಾಗಿನ ಸಮಾನ, ತ್ರಿಮೂರ್ತಿಯ ಕೂಸ್ ಮಾಡಿಸಲ ಕೂಸ್ ನೋಡಿ ತತ್ತಿಸ್ಬೋದು ದೇವತ್ರಿ ಅಲ್ಲ ಮಾಡಿ ತಾಯಿ ತಾಯಿ. ಇಲ್ಲದ ತಿಳದಾಳ ಗಂಡನ ಗುರು ಅಂದು ಗಂಡನ ಪಾದ ನಿತ್ಯ ತೊಳದಾಳ, ಗಂಡನ ತೀರ್ಥ ಕುಡಿದು ಏಸೋ ದಿನ ಕಾಲ ಕಳೆದ. ಗಂಡನಿಂದ ಸಂಭ್ರಮಾಯಿತು ಕಂಡಳಪ್ಪ ಸವಿತ ಮುಂದನ ಧರ್ಲಿಂದ ಹಸಿರ ಝಂಡ ಹಚ್ಚಿ ತೊಳದಾಳ, ಕರ್ಮದ ಮಟ್ಟ ಪಾಪ ಪಾದ ಇಟ್ಟು ತುಳಗಾಳ. ಅನಿಸಾತ್ರಿ ಋಷಿ ತಮ್ಮ ಆಶ್ರಮದಾಗ ಇರ್ತೀರಪ್ಪ, ಈಶ್ವರ ಭಾವದ ಮೆಚ್ಚಿ ಸವಿನರ್ಘಂತ ಪುಣ್ಯ ಘಳಸಾಳ. ಸಾರ್ವಭೌಮದಾಗ ತನ್ನ ಕೀರ್ತಿ ಸಾರ್ಯಾಳ, ಪತಿ ಪಾದ ತೊಳೆದು ಪಾದ ಭಸ್ಮ ಮೈಗೆ ಧರಿಸಾಳ. ಅನಿಸ ಮಗಳು ಅನಲಯ್ಯ ಹರಣದಾಗ ತಪಕೊಂತಿಳು, ಆರನ ಕಂಕಿ ಹಚ್ಚಿದ ಮಹಾತ್ಮ ತೋರ್ಸ, ಗಂಡನ ತೀರ್ಥ ಚಲ್ಲಿ ಮಗಳಿ ಗುಡಿಸಿ ಅಗ್ನಿ ಆರ್ಸ. ಚಲ್ಲು ಮಗಳು ಗುಳಿಸಿ ಅಗ್ನಿ ಆಸ. ನಾರದ ಪತಿವರ್ತರ ಮೈಮ ನೋಡಿದ ಸ್ವಯಂ ತಗೊಂಡ ಸಂಗಮ, ಸ್ವರ್ಗ ಪಾದ ಚನಗ ಸ್ವರ್ಗ ಪಾದ ಚನಗ, ಶಿವ ಬ್ರಹ್ಮ ವಿಷ್ಣು ದರ್ಶನ. ಕತ್ತಿಸ ಕೋಟಿ ದೇವತ್ರ ಸಭಾ ನರದ ಹೋಗಿದ ನಾರದ ತಂಬೂರಿ ಕಾಯಿ ಬರದ ಗಾನ ಮಾಡಿ ರಸಿಕ, ಗಾನ ಮಾಡಿ ರಸಿಕ. ಸತಿಯ ಲಕ್ಷ್ಮಿ ತಗನಾಳು ಇತ್ತು ಆ ಮೂರು ಮಂದಿ ಭಿಕ್ತರಾಗಿ ಹಾದ್ರಸದ ಮುರುಗ ನನಗ ಮಾತಾಡ್ತಾಳ ಸರಸ್ವತಿಯ ಲಕ್ಷ್ಮಿ ತರದ ಮಾತ ಕೇಳ ಪಾರ್ವತಿಯ ಒಂದೇ ಮನಸ ಮೂಗದ ಪತಿವರತ ಅಣಸೈ ಹಳ ಅಂತ ಸತ್ಯಲಗದ ಬಂದು ನಿಂತು ಕೂಗಿದ ನಾರ ಕೇಳಿ ಹತ್ತು ಗೌರಿಯ ಹೃದಯದಾಗ ಬಿಡಬಾರದ ಬಿರದ ಸತ್ಯವಾಣಿ ಸರಸ್ವತಿಯ ಅಣಿಯಿಟ್ಟು ಪಾರ್ವತಿ ಗಾಂಧಿ ಜಾನಿ ಜಗದ ಸ್ವರ್ಗ ಮಂತ್ರಕ ಬರಗೊಡಬಾರದ ಪ್ರಿಯ ವೇಣಿ ಮಾಗನು ಮಹಾರಾಣಿ ಮಾತ ಬಿಡಬಾರದ ಕೇಳಿ ಬಾಣ ಬರದಂಗಾಗಿ ತವ್ವ ಆಸ ಇಡಬಾರದ ಆಣಿ ಇಟ್ಟು ಒಬ್ಬರಿಗೊಬ್ಬರು ಮುಣದರಪ್ಪ ಮೂರು ಮಂದಿ ಮಂದಿರದಾಗ ಮನಕೊಂಡಾರ ಮಾರಿ ತೋರಿಸಲಾರ ಬಿಗದಿ ಮನಕೊಂಡಾರ ಪತಿಯ ದೇರ ಮುಖ ನೋಡದ ಯಾಕ ಹೇಳಿದ ಸ್ಥಿತಿ ಎಂದು ಕಣ್ಣಿಲಿ ನೋಡಿದ ಸುಳ್ಳ ಸೋತಲಿಂದ ಪಾರ್ವತಿ ಮುಖ ಬಾಡ್ಯದ ಏನ ಬೇಕ ಬೇಡ ನಾ ಕೊಡುತ್ತ ಕುಡುತ್ತೀನಂತ ಲೋಕ ದೇಶ ವಚನ ಕೊಡು ಸುಖ ದೂರ ಆಗದಾದ ಬಂದರ ಸೋಚಿ ನಾಗ ಮಾಜ ಭಾಸಿ ಕೊಟ್ಟ ಏನು ಕೊಟ್ಟ ವಚನ ತೊಂದಾಳ ಪಾರ್ವತಿ ಪರಿಮ ಸ್ವರ್ಣ ಜತಿಯ ಕುಂತು ಮಾತಾಡ್ತಾಳಪ್ಪ ಹಾಕಿ ಸರ ನರ ಲೋಕದಾಗ ಹೋಗಿ ಹಣ್ಣ ಮಡಬರ್ರಿ ಅನಿಸ ಪ್ರತಿ ವಾರ ಬಸ್ತಿಹಳ್ಳಿ ಜಾಗವೂರ ದರ್ಗ ಶೇಖ ಸಾಬನ ಕಿಸ್ತಿ ಆ ವಸ್ತಿ ಮಾಡಿ ನೋಡಿ ಗುರುವಿನ ಬಸ್ತಿ ಜಾಗ ರಸ್ತಾಗೊಸ್ತಾದ್ರ ಮನಮುಂದ ನೀರ ಸೇದುವ ಬಾಯಿ ಸುಸ್ತ್ರಿ ಮನ ಸಾಬ ನಾಗೇಂದ್ರಪ್ಪ ಮಾಡರ ಗವಾಯಿ ನೋಡಿ ತಪ್ಪಿಸೋಡಿ ದೇವದ್ರ ಮಾಡಿದ ಜಾನಕ ಯಾರೋ ನೀನು ಬಂದಿದೆಯಾಗ ಯಾರ ಮದಿಲ ಜಾನಕ ಯಾರ ನೀನು ಬಂದಿದೆಯಾಗ ಯಾರಂಬದ ನೀನ ಇಲ್ಲ ಜಾನಕ ಬರಂಜ ಬಂದಿದಿ ನರ ಜನ್ಮ ನೀನ ಇಲ್ಲ ಜಾನಕ ಬರಂಗೆ ಬಂದಿದಿ ನರ ಜನ್ಮಾಟ ಮೂರ ದಿನದ ಇದು ಸಂತಿ ಬಾಜಾರ ಮುಳು ಹೋಗದಾದ ಮೂರು ಲೋಕ ಯಾರ ಹುಡುಗ ಬಂದಿದೆ ತತ್ವಗಳು ಪಂಚಭೂತ ಕಂದು ಆಗವೇಕ ಹಂಚಿ ಪಾನ ಹಾಕಿ ಐದು ಮಂದಿ ಹಾಡಿ ಹೋದ್ರು ಹಂಚಿ ಕಿಯಲು ಗೋಳು ಬಿದ್ದವ ನನಕ ಯಾರ ಕೂಡ ಬಂದಿದೆ ಹುಟ್ಟದು ಸಾಯೋದು ಸಾಯೋದು ಹುಟ್ಟೋದು ಈಗ ಈಗ ಅಂತಾರ ಯಾದಿಯ ಲೆಕ್ಕ ಹುಟ್ಟದ ಸಾಯೋದ ಸಾಯೋದ ಹುಟ್ಟಾದ ಈಗ ಈಗ ಅಂತಾರ ಯಾದಿಯ ಲೆಕ್ಕ ಸುಟಾನಾಯುದು ಗರ್ಡಿಯನಾಟ್ ಸುಟಾನಾಯುದು ಗರ್ಡಿಯನಾಟ್ ಅಟ್ಟದ ಜಾಲ ಬಂದು ಆಗೋ ಕಡ್ಯಾಕ ಯಾರ ಹುಡುಗ ಬಂದಿದೆ ಆತ ಭಾಗ್ಯವಾದಿಯಲ್ಲಿ ಮತ ಬ್ರಾಹ್ಮಣರ ಮತದಲ್ಲಿಯ ಈ ಭವಕ